ಏಳನೇ ತಾರೀಕು ಮೇ ತಿಂಗಳಲ್ಲಿ ಅಧಿಸೂಚನೆ ಆಗಿರುತ್ತೆ ಸರ್. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ಅಧಿಸೂಚನೆ ಆಗಿಬಿಟ್ಟಿದೆ. ಅಧಿಸೂಚನೆ ಮಂಜೂರಾತಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ಸರ್. ಇಲ್ಲಿ ಯೋಜನೆ ಫಸಲ್ ಬಿಮಾ ಯೋಜನೆ ಮುಖ್ಯ ಉದ್ದೇಶ ಬಗ್ಗೆ ಹೇಳ್ತಾರೆ, ಏನು ಉದ್ದೇಶಗಳು ಸರ್? ಯಾವುದೇ ಆಗಲಿ ವಿಮೆ ಅಂದ್ರೆ ಜನರಲ್ ಆಗಿ ಮಾತಾಡ್ಬೇಕಂದ್ರೆ ವಿಮೆ ಅಂದ್ರೆ ಸುರಕ್ಷತೆ ಅಂತ. ಸುರಕ್ಷತೆ ಹೌದೌದು. ಲೈಫ್ ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್ ಅಂತ ಮಾಡ್ತೀವಿ. ಜೀವ ವಿಮೆ ಅಂತ ಮಾಡಿಸಿದಾಗ ಯಾವ್ದನ್ನ ಅವಘಡ ಸಂಭವಿಸಿದಾಗ ಮನುಷ್ಯನಿಗೆ ಜೀವ ವಿಮೆ ಹಾನಿಯಾದಾಗ ಅದಕ್ಕೆ ಸುರಕ್ಷತೆ ಒದಗಿಸಬೇಕಂತ ಹೇಳಿ ಜೀವ ವಿಮೆ ಮಾಡಿಸ್ತೀವಿ. ಅದೇ ರೀತಿಯಲ್ಲಿ ನೀವು ಒಂದು ವಾಹನವನ್ನು ಸಹಿತ ಖರೀದಿ ಮಾಡಿದಾಗ ವೆಹಿಕಲ್ ಇನ್ಸೂರೆನ್ಸ್ ಅಂತ ಹೇಳಿ ಇನ್ಸೂರೆನ್ಸ್ ಮಾಡಿ ನಿಮ್ಗೆ ಗಾಡಿ ಹೊರಗಡೆ ಬಿಡ್ತಾರೆ. ಯಾಕಂದ್ರೆ ಹೊರಗಡೆ ಹೋದಾಗ ಏನು ಅವಘಡ ಸಂಭವಿಸಿ ಅದು ಅವರಿಗೆ ಸುರಕ್ಷತೆ ಒದಗಿಸಬೇಕಂತ ಹೇಳಿ ವಿಮೆ ಮಾಡಿಸ್ತೀವಿ. ಅದೇ ರೀತಿಯಲ್ಲಿ ಈ ಬೆಳೆ ವಿಮೆ ರೈತರು ಬೆಳೆತಕ್ಕಂತ ಬೆಳೆಗಳಿಗೆ ಒಂದು ಸುರಕ್ಷತೆ, ಏನಾದರೂ ಅವಘಡಗಳು ಸಂಭವಿಸಿ ಆಲಿಕಲ್ಲಿ ಮಳೆ ಬಂತು ಮತ್ತೆ ಬರಗಾಲ ಬಂತು ಪ್ರವಾಹ ಬಂತು ಅಂತ ಸಂದರ್ಭದಲ್ಲಿ ಬೆಳೆ ಹಾನಿಯಾದಾಗ ರೈತರಿಗೆ ಅದು ಸುರಕ್ಷತೆ ಒದಗಿಸಲಿಕ್ಕೆ ಇರತಕ್ಕಂತ ಒಂದು ಮಾದರಿ ಅಂದ್ರೆ ಬೆಳೆ ವಿಮೆ. ಮಾಧ್ಯಮ ಇದ್ದಂಗೆ ಈಗ ಈ ಯೋಜನೆ ಬಗ್ಗೆ ಬಂದಾಗ ಯೋಜನೆ ವ್ಯಾಪ್ತಿ ಅಂತ ಹೇಳ್ತೀನಿ ನಾವು, ಅಂದ್ರೆ ಇದರಲ್ಲಿ ಯೋಜನೆಯಲ್ಲಿ ಯಾರ್ಯಾರು ಭಾಗವಹಿಸಬಹುದು, ಯಾರ್ಯಾರು ಲಾಭ ಪಡ್ಕೋಬಹುದು, ಈ ಯೋಜನೆ ವ್ಯಾಪ್ತಿ ಬಗ್ಗೆ ಹೇಳ್ತಾರೆ, ಯಾರ್ಯಾರು ಬರ್ತಾರೆ ಇದರಲ್ಲಿ, ಹೇಗೆ ಇಲ್ಲಿ ನಾವು ಭಾಗವಹಿಸಬಹುದು ಸರ್? ಈಗ ಯೋಜನೆಯ ವ್ಯಾಪ್ತಿ ಅಂದ್ರೆ ಈ ವರ್ಷದಿಂದ ಅಲ್ಲ ಮೊದಲಿಂದ ಬಂದಿರೋದು, ಈ ಬೆಳೆ ಸಾಲ ಪಡೆದು ಬೆಳೆ ಬೆಳೆತಕ್ಕಂತ ರೈತರಿಗೆ ಈ ಬೆಳೆ ವಿಮೆ ಅನ್ನೋದು ಕಡ್ಡಾಯ. ಬೆಳೆ ವಿಮೆ ಮಾಡಿಸೇ ಅವರು ಬೆಳೆ ಸಾಲ ಪಡೆಯಬೇಕು ಅನ್ನೋದು ಇದೆ. ಈ ಬ್ಯಾಂಕ್ಗಳಿಗೆ ಹೋದಾಗ ಅವರಿಗೆ ಸಾಲ ಕೊಡ್ತಾರ ಅಂದ್ರೆ ಬೆಳೆ ಬೆಳಿಲಿಕ್ಕೆ ಅವರು ಮೊದಲು ಬೆಳೆ ವಿಮೆಗೊಳಪಡಿಸ್ತಾರೆ ಆ ಬೆಳೆಯನ್ನು. ಆ ರೈತ ಒಂದು ನಷ್ಟ ಸಂಭವಿಸಿದಾಗ ಅದು ಪರಿಹಾರ ಬಂದಾಗ ಭದ್ರತೆ ಇರಲಿ ಅಂತ ಹೇಳಿ ರೈತರಿಗೆ ಸುರಕ್ಷತೆ ಅನ್ನೋದು ಸುರಕ್ಷತೆ ಅದನ್ನ ವಿಮೆ ಒಳಪಡಿಸ್ತಾರೆ. ಆದ್ರೆ ಈಗ ಬದಲಾವಣೆಯಾದ ಒಂದು ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಡ್ಡಾಯ ಇದೆ ಬೆಳೆ ಸಾಲ ಪಡೆದವರಿಗೆ. ಆದ್ರೆ ನಾವೇನು ಇಂಥ ದಿನಾಂಕದೊಳಗೆ ನಾವು ಬೆಳೆ ವಿಮೆ ಮಾಡಿಸ್ಬೇಕು ಅಂತ ಹೇಳ್ತೀವಲ್ಲ, ಲಾಸ್ಟ್ ಡೇಟ್ ಇರುತ್ತಲ್ಲ, ಆ ದಿನಾಂಕದೊಳಗೆ ಆ ಸಂಬಂಧಿಸಿದ ರೈತ ಇಲ್ಲ ನನಗೆ ಬೆಳೆ ವಿಮೆ ಬೇಡ, ನನಗೆ ಪರಿಹಾರ ಇದು ಪ್ರೀಮಿಯಂ ಬಹಳ ಆಯ್ತು, ನನಗೆ ಸಾಲದಲ್ಲಿ ಅದೇ ಹೋಗ್ಬಿಡುತ್ತೆ ಜಾಸ್ತಿ ಅನ್ನೋದು ಕಟ್ ಮಾಡ್ಕೊಳ್ರಿ ಅಂತ ಅಂದು ಮನಸ್ಸಿಗೆ ಬಂದಾಗ ಅವರು ಈ ಕೊನೆಯ ದಿನಾಂಕದ ಒಳಗಡೆ 7 ದಿವಸದ ಒಳಗಡೆ ಅವರು ಆ ಬ್ಯಾಂಕಿಗೆ ಅಥವಾ ಹಣಕಾಸು ಸಂಸ್ಥೆಗೆ ಒಂದು ಪತ್ರ ಬರ್ಕೊಡ್ಬೇಕು, ಲಿಖಿತವಾಗಿ ಬರ್ಕೊಡ್ಬೇಕು, ನನಗೆ ಬೇಡ ವಿಮೆ ಬೇಡ ಬೆಳೆ ವಿಮೆ ಬೇಡ ಅಂತ ಹೇಳಿ, ನನ್ನ ಕೈ ಬಿಡ್ರಿ ನಮ್ಮ ಬೆಳೆಯನ್ನ ಕೈ ಬಿಡ್ರಿ ಅಂತ ಹೇಳಿ ಬರ್ಕೊಟ್ಟಾಗ ಅವರು ಬ್ಯಾಂಕ್ನವರು ಆ ಬೆಳೆ ವಿಮೆ ಒಳಪಡಿಸಿದ್ದನ್ನ ಹಿಂದಕ್ಕೆ ತಗೊಳ್ತಾರೆ, ಕಂತನ್ನ ಕಟ್ ಮಾಡ್ಕೊಳ್ಳೋದಿಲ್ಲ. ಅದು ಒಂದು. ಇನ್ನೊಂದು ವ್ಯಾಪ್ತಿ ಅಂದ್ರೆ ಬೆಳೆ ಸಾಲ ಪಡೆಯದ ರೈತರು. ಬೆಳೆ ಸಾಲ ಪಡೆಯದ ರೈತರು ಅವ್ರದ್ದು ಐಚ್ಛಿಕ, ಅವರು ಅಂದ್ರೆ ಮಾಡಿಸಬಹುದು ಬಿಡಬಹುದು, ಅವ್ರಿಗೆ ಇಂಟ್ರೆಸ್ಟ್ ಅದು ಮಾಡಿಸಬಹುದು. ಮಾಹಿತಿ ಪಡೆದು ಹಿಂದೆ ನಮಗೆ ಭದ್ರತೆ ಪಡ್ಕೊಂಡು ಒಳ್ಳೆ ಪರಿಹಾರ ಬಂದು ಇತ್ತಂದ್ರೆ ರೈತರು ಏನ್ ಮಾಡ್ತಾರೆ, ಈ ಸಲ ಸಹಿತ ಏನ ಅವಘಡ ಸಂಬಂಧ ಏನನ್ನ ಪರಿಹಾರ ಬರಬಹುದು ಅನ್ನೋ ಉದ್ದೇಶದಿಂದ ತಮ್ಮ ಮುಂಗಾರಂಗಂನಲ್ಲಿ ಬೆಳೆತಕ್ಕಂತ ಬೆಳೆಗಳಿಗೆ ವಿಮೆ ಮಾಡಿಸ್ತಾರೆ. ಅದು ಐಚ್ಛಿಕ, ಅವ್ರ ಇಂಟ್ರೆಸ್ಟ್ ಅವ್ರು ಮಾಡ್ಕೋಬಹುದು. ಮಾಡ್ಕೊಳ್ಳುವಾಗ ಆ ರೈತರು ಏನ್ ಮಾಡ್ಬೇಕಂದ್ರೆ, ಈಗ ನೀನು ಈಗ ಮಳೆ ಬರುತ್ತೆ, ಈ ರೋಹಿಣಿ ಕಾರ್ತಿ ಸ್ಟಾರ್ಟ್ ಆಗಿದೆ, ರೋಹಿಣಿ ನಕ್ಷತ್ರ ಮಳೆ ಸ್ಟಾರ್ಟ್ ಆಗಿದೆ, ಈಗ ಮುಂದೆ ತೊಗರಿ ಬಿತ್ತಬೇಕು ಅಥವಾ ಹತ್ತಿ ಬಿತ್ತಬೇಕು ಅನ್ನೋದು ಡಿಸೈಡ್ ಮಾಡಿರ್ತಾರೆ. ಅದು ಡೇಟ್ 31/7/2022 ಡೇಟ್ ಇರುತ್ತೆ. ಅಷ್ಟವರೆಗೆ ಅವರು ಆ ಬೆಳೆ ಬಿತ್ತಿಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವರು ಸಹಿತ ಆ ಸಂಸ್ಥೆಗೆ ಬೇರೆ ಬೆಳೆ ಆಗೋದಿಲ್ಲ ಅಥವಾ ಬೇರೆ ಬೆಳೆ ತೊಗರಿ ಹಾಕಿಬಿಡ್ತಾರೆ. ಅಂತ ಹೊತ್ತಿನಲ್ಲಿ ಅವರು ಕೊನೆ ದಿನಾಂಕದ ಮುಂಚೆನೆ ಆ ಸಂಬಂಧಿತ ಸಂಸ್ಥೆಗೆ ಪತ್ರ ಬರ್ಕೊಡ್ಬೇಕು, ಇಲ್ಲ ನಾನು ಹತ್ತಿಗೆ ಕಟ್ಟಿದ್ದೆ ಬ್ಯಾಂಕ್ನಲ್ಲಿ ಅದನ್ನ ಬದಲಾವಣೆ ಮಾಡ್ತಿದ್ದೀನಿ, ನನಗೆ ಈ ಬೆಳೆಗೆ ಬೇರೆ ಬೆಳೆಗೆ ನಮಗೆ ಇನ್ಸೂರೆನ್ಸ್ ಮಾಡಿಸ್ರಿ ಅಂತ ಪತ್ರ ಬರ್ಕೊಟ್ರೆ ಅದು ಚೇಂಜ್ ಮಾಡ್ತಾರೆ. ಇದು ಬಹಳ ಮುಖ್ಯ. ಬಹಳಷ್ಟು ಜನ ರೈತರು ಗೊಂದಲದಲ್ಲಿದ್ದಾರೆ ಈಗ. ಹೌದು, ಅವ್ರು ಮಾಡಿಸಿದ್ದು ಹತ್ತಿಗೆ ಮಾಡಿಸಿರ್ತಾರೆ, ಆನಂತರ ತೊಗರಿ ಬೆಳೆ ಹಾಕಿರ್ತಾರೆ, ನಾನು ಮಾಡಿಸಿದ್ದೆ ನನಗೆ ಬರಲಿಲ್ಲ ಅಂತ ಗೊಂದಲಲ್ಲಿರ್ತಾರೆ. ಇದು ಬಹಳ ಮುಖ್ಯ. ಅಂದ್ರೆ ಇಲ್ಲಿ ಏನಂದ್ರೆ ಐಚ್ಛಿಕವಾಗಿ ಮಾಡಿಸುವಾಗ ಬೆಳೆ ಸಾಲ ಪಡೆದ ರೈತರು ಅವರಿನ್ನ ಬೆಳೆ ಮುಂದೆ ಬೆಳಿತೀನಿ ಅನ್ಲಿಕ್ಕೆ ಬೆಳೆ ವಿಮೆ ಮಾಡಿಸಬಹುದು, ಅಡ್ವಾನ್ಸ್ ಆಗಿ ಮಾಡಿಸಬಹುದು ಅಂತ ಹೇಳಿ ಮಾಡಿಸಬಹುದು. ಅವ್ರು ಹಾಕಿಲ್ಲ ಅಂದ್ರೆ ಬದಲಾವಣೆ ಮಾಡಿದಾಗ ಆ ಪತ್ರ ಬರ್ಕೊಟ್ರೆ ಅದು ಬದಲಾವಣೆ ಆಗುತ್ತೆ, ಮತ್ತೆ ಆ ಸಮ ಪ್ರೀಮಿಯಂ ಸಹಿತ ಹೆಚ್ಚು ಕಡಿಮೆ ಇದ್ರೆ ಅದನ್ನ ಹಿಂದೆ ಕೊಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ ಕಡಿಮೆ ಇದ್ರೆ ಕಟ್ಟಿಸಿಕೊಳ್ತಾರೆ, ಆ ರೀತಿ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದದ್ದು ಇಂಡೆಮ್ನಿಟಿ ಮೊತ್ತ ಅಂತ ಹೇಳಿ ನಿಗದಿ ಮಾಡಿರ್ತಾರೆ ನೀರಾವರಿ ಬೆಳೆಗಳಿಗೆ ಮತ್ತು ಈ ಮಳೆ ಆಶ್ರಿತ ಬೆಳೆಗಳಿಗೆ. ಏನಿದು ಇಂಡೆಮ್ನಿಟಿ ಮೊತ್ತ ಅಂತ? ಇಂಡೆಮ್ನಿಟಿ ಅಂದ್ರೆ ಇದು ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇರುತ್ತೆ, ಯಾವ್ದಾಗ್ಲಿ ಇಂಡೆಮ್ನಿಟಿ ಇರುತ್ತೆ. ಇಂಡೆಮ್ನಿಟಿ ಅನ್ನೋದು ಇಂಗ್ಲಿಷ್ ಭಾಷೆ. ಇಂಡೆಮ್ನಿಟಿ ಅಂದ್ರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಈಲ್ಡ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ, ಅಂದ್ರೆ ನಾವು ಇಳುವರಿಯನ್ನು ಪಡೆತಕ್ಕಂತ ಸಂಭವನೀಯತೆ ಅಂತ. ಸಂಭವನೀಯತೆ ಸಂಭವನೀಯತೆ ಅಂದ್ರೆ ನೀರಾವರಿ ಬೆಳೆಗಳಲ್ಲಿ ಈ ಸಲ ಹಿಂಡಿಟ್ಟಿದ್ದಾರೆ 90% ನಮ್ಗೆ ಇಳುವರಿ ಬರ್ತಕ್ಕಂಥದ್ದು. ಈ ಬೇರೆ ಬೆಳೆಗಳಲ್ಲಿ 80% ಇಟ್ಟಿದ್ದಾರೆ, 80% ತನ ನಮ್ಗೆ ಇಳುವರಿ ಬರ್ತದೋ ಅದು. ಇದು ಏನ್ ಮಾಡ್ತಾರೆ, ಇಂಡೆಮ್ನಿಟಿ ಮಟ್ಟನ ನಮ್ಮ ವಿಮೆ ಅಂತ ಮಾಡಿಸಿರ್ತಾರೆ, ಅದ್ರದ್ದು 80% 90% ಇಟ್ಕೊಂಡು ಮುಂದೆ ಪರಿಹಾರ ಕಾಲೇ ಲೆಕ್ಕಾಚಾರ ಮಾಡುವಾಗ ಅದ್ರ ಮಾಹಿತಿಯನ್ನು ಮಾಡ್ತಾರೆ. ಕೊನೆ ದಿನಾಂಕ ಯಾವ್ದಿದೆ ಮತ್ತು ಎಷ್ಟು ದಿನಾಂಕದ ಒಳಗಾಗಿ ರೈತರು ನೋಂದಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಕೊನೆ ದಿನಾಂಕದ ಬಗ್ಗೆ ಹೇಳಿ ರೈತರಿಗೆ. ಸರ್, ಈಗ ಬೆಳೆ ವಿಮೆ ಅನ್ನೋದು ಎರಡು ಮಟ್ಟದಲ್ಲಿ ಆಗುತ್ತೆ, ಈ ಹೋಬಳಿ ಮಟ್ಟಕ್ಕೆ ಮತ್ತು ಪಂಚಾಯತಿ ಮಟ್ಟಕ್ಕೆ ಅಂತ. ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದಾಗ ಮುಖ್ಯವಾದ ಬೆಳೆ ಅಂತೇಳಿ ಆಯ್ಕೆ ಮಾಡ್ತಾರೆ. ಅಂದ್ರೆ ಉದಾಹರಣೆಗೆ ನಮ್ಮ ಮಾನವಿ ತಾಲೂಕು ತಗೊಂಡಾಗ ಮಾನವಿ ತಾಲೂಕಿನಲ್ಲಿ ಹೆಚ್ಚಿನ ಬೆಳೆ ಬೆಳೆಯೋದು ಭತ್ತ. ಆ ಬೆಳೆಯನ್ನ ಮುಖ್ಯವಾದ ಬೆಳೆ ಅಂತ ಹೇಳಿ ಅದನ್ನ ಪಂಚಾಯತಿ ಮಟ್ಟಕ್ಕೆ ಇನ್ಸೂರೆನ್ಸ್ ಬೆಳೆ ವಿಮೆ ಮಾಡಿಸಬಹುದು. ಪಂಚಾಯತಿ ಮಟ್ಟಕ್ಕೆ ಅಂದ್ರೆ ಪಂಚಾಯತಿ ಮಟ್ಟದಲ್ಲಿ ಯಾವ ಹಳ್ಳಿಗಳು ಬರ್ತಾವೋ ಅದರಲ್ಲಿ ಬೆಳೆ ಕಟಾವು ಪ್ರಯೋಗಗಳು ಮಾಡಿದಾಗ ಆ ಇಳುವರಿ ಹೆಚ್ಚು ಕಡಿಮೆ ಆದ್ರೆ ಆ ಹಳ್ಳಿಗಳಿಗೆಲ್ಲ ಅದು ಪರಿಹಾರ ಒಂದೇ ಆಗುತ್ತೆ, ಒಂದೇ ಪರಿಹಾರ ಬರುತ್ತೆ. ಅಂದ್ರೆ ಇದು ಪಂಚಾಯತಿ ಮಟ್ಟದಲ್ಲಿ ಗುಂಪು ವಿಮೆ ಅಂತ. ಆ ಒಂದು ಪಂಚಾಯತಿ ಮಟ್ಟದಲ್ಲಿ ಇರತಕ್ಕಂತ ಹಳ್ಳಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇದು ನಮ್ಮ ಮಾನವಿ ತಾಲೂಕಿಗೆ ಸಂಬಂಧಪಟ್ಟಂತೆ ಭತ್ತದ ಬೆಳೆ. ಇಲ್ಲಿ ಬೇರೆ ಹೋಬಳಿ ಮಟ್ಟಕ್ಕೆ ತಗೊಂಡಾಗ ಬೇರೆ ಬೇರೆ ಬೆಳೆಗಳು ಇದಾವೆ. ಹತ್ತಿ ಇದೆ, ಹತ್ತಿ ಮಳೆ ಆಶ್ರಿತೆ ಇದೆ, ಭತ್ತ ಮಳೆ ಆಶ್ರಿತೆ ಇದೆ, ಹೆಸರು ಮಳೆ ಆಶ್ರಿತೆ ಇದೆ, ಶೇಂಗಾ ನೀರಾವರಿ ಇದೆ, ಶೇಂಗಾ ಮಳೆ ಆಶ್ರಿತೆ ಇದೆ, ಸಜ್ಜೆ ನೀರಾವರಿ ಸಜ್ಜೆ ಮಳೆ ಆಶ್ರಿತ, ತೊಗರಿ ನೀರಾವರಿ ತೊಗರಿ ಮಳೆ ಆಶ್ರಿತ, ಎಳ್ಳು ಮಳೆ ಆಶ್ರಿತ, ಜೋಳ ಮಳೆ ಆಶ್ರಿತ ಮತ್ತು ಸೂರ್ಯಕಾಂತಿ ಮಳೆ ಆಶ್ರಿತ. ಈ ಬೆಳೆಗಳಿಗೆ ಇವು ಹೋಬಳಿ ಮಟ್ಟಕ್ಕೆ. ನಾ ಮೊದಲೇ ಹೇಳಿದಂಗೆ ಪಂಚಾಯತಿ ಮಟ್ಟಕ್ಕೆ ಅಂದ್ರೆ ಮುಖ್ಯವಾದ ಬೆಳೆಗೆ ಭತ್ತಕ್ಕೆ ನಾವು ಕೊನೆಯ ದಿನಾಂಕ ನಿಗದಿಪಡಿಸಿರೋದು 16 2022. ಅಂದ್ರೆ ಮುಖ್ಯವಾಗಿ ಹೋಬಳಿ ಮಟ್ಟದ ಬೆಳೆಗಳು ಮತ್ತು ಗ್ರಾಮ ಪಂಚಾಯತಿ ಮಟ್ಟದ ಬೆಳೆಗಳಿಗೆ 16/8/2022 ಕೊನೆ ದಿನಾಂಕ. ಇತರೆ ಬೆಳೆಗಳು ಸಂಬಂಧಪಟ್ಟಂತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ಇತರೆ ಬೆಳೆಗಳು ಇರ್ತವೆ. ಹೇಳಿದ್ನಲ್ಲ ಮುಖ್ಯವಾದ ಬೆಳೆ ಇತರೆ ಬೆಳೆಗಳು ಅಂತ. ಮುಖ್ಯವಾದ ಬೆಳೆ ಬೇರೆ ಬೇರೆ ಇರ್ತವೆ. ನಮ್ಮ ಮಾನವಿ ತಾಲೂಕಿನ ಭತ್ತ ಅಂತ ಹೇಳಿದೆ, ಬೇರೆ ತಾಲೂಕಲ್ಲಿ ಬೇರೆ ಬೆಳೆ ಇರುತ್ತೆ. ಹೋಬಳಿ ಮಟ್ಟಕ್ಕೆ ಇತರೆ ಬೆಳೆಗಳು ಇವು ಹೇಳಿದ್ನಲ್ಲ ಅವು. ಮತ್ತೆ ಅದು 31/7/2022 ಜುಲೈ ಕೊನೆಯವರೆಗೆ ಅವರಿಗೆ ಪ್ರೀಮಿಯಂ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ರೈತರು 16/8/2022 ಒಳಗಾಗಿ ಭತ್ತ ಬೆಳೆಯುವಂತವರು ಜೊತೆಗೆ ಇತರ ಬೆಳೆಗಳನ್ನ ಬೆಳೆಯುವಂತ ರೈತ ಬಂದವರು 31/7/2022 ಒಳಗಾಗಿ ಈ ಒಂದು ಬೆಳೆ ವಿಮೆ ಕಂತನ್ನ ಕಟ್ಟಿ ನೋಂದಾವಣೆಯನ್ನ ನಿಗದಿಯನ್ನ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ವಿಮಾ ಕಂತುಗಳ ಬಗ್ಗೆ ಹೇಳಿ, ಎಷ್ಟೆಷ್ಟು ಕಟ್ಟಬೇಕಾಗತ್ತೆ? ಬೇರೆ ಬೇರೆ ಬೆಳೆಗಳಿಗೆ ತೆಗೆದು ಬಂದಾಗ ಭತ್ತ ಬೆಳೀತಾರೆ, ಮುಸ್ಕಿನ ಜೋಳ ಹಾಕ್ತಾರೆ, ತೊಗರಿ ಹಾಕ್ತಾರೆ, ಇಲ್ಲಿ ರೈತರು ಎಷ್ಟೆಷ್ಟು ವಿಮಾ ಕಂತನ್ನ ಕಟ್ಟಬೇಕಾಗತ್ತೆ ಒಂದೊಂದು ಎಕರೆಗೆ? ಸರ್, ಒಂದೇ ಎಕರೆಗೆ ಬೆಳೆ ವಿಮೆ ಅಂದ್ರೆ ಈ ಮುಖ್ಯವಾಗಿ ಫೀಲ್ಡ್ ಕ್ರಾಪ್ಸ್ ಅಂತ ಕರಿತೀವಿ, ಕೃಷಿ ಬೆಳೆಗಳು ಅಂತ ಹೇಳಿ, ಮತ್ತೆ ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ, ತೋಟಗಾರಿಕೆ ಬೆಳೆ ಅಂತ ಕರಿತೀವಿ. ಕ್ಷೇತ್ರ ಬೆಳೆಗಳಿಗೆ ಬೇಳೆಕಾಳು ಬೆಳೆಗಳು ಅಂತ ಬೆಳೆಗಳಿಗೆಲ್ಲ ನಮ್ಮ ಮುಂಗಾರಂಗಂನಲ್ಲಿ 2% ಅಂತ ಇರುತ್ತೆ. ಅಂದ್ರೆ ವಿಮೆಗೆ 2% ಕಟ್ಟಬೇಕಂತ, ವಿಮೆಗೆ ಇಷ್ಟಂತ ಅಮೌಂಟ್ ಇರುತ್ತೆ, ಅದಕ್ಕೆ 2% ಕಟ್ಟಬೇಕು. ಈ ಹತ್ತಿ ತಗೊಂಡ್ರೆ 5%, ತೋಟಗಾರಿಕೆ ಬೆಳೆಗಳಾದ್ರೆ 5%. ಇದಕ್ಕೆ ಉದಾಹರಣೆಗೆ ಭತ್ತಕ್ಕೆ ತಗೊಂಡಾಗ ಭತ್ತಕ್ಕೆ ನೀರಾವರಿ ಇಂಡೆಮ್ನಿಟಿ ಮಟ್ಟ 90% ಇದೆ, ಹಿಮಾ ಮೊತ್ತ 86,000 ಇದೆ ಹೆಕ್ಟೇರ್ಗೆ, ಅದು ಎರಡೂವರೆ ಎಕರೆಗೆ. ಇದು 2%, ಇದು 2% ಕ್ಯಾಲ್ಕುಲೇಷನ್ ಮಾಡಿ ನಾವು ಲೆಕ್ಕಾಚಾರ ಮಾಡಿ ವಿಮೆ ಕಟ್ಟಬೇಕು ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಎಕರೆಗೆ 696 ಭತ್ತಕ್ಕೆ ರೈತ ಪ್ರೀಮಿಯಂ ಅನ್ನ ಕಟ್ಟಬೇಕಾಗತ್ತೆ. ಒಂದ್ ಎಕರೆಗೆ 696 ಪ್ರೀಮಿಯಂ ಕಟ್ಟಬೇಕು ನೀರಾವರಿ ಭತ್ತ ಬೆಳೆಯುವಂತ. ಅದೇ ರೀತಿ ಭತ್ತ ಮಳೆ ಆಶ್ರಿತಕ್ಕೆ ಬಂದಾಗ 445 ಕಟ್ಟಬೇಕಾಗತ್ತೆ, ಮತ್ತೆ ಜೋಳ ಮಳೆ ಆಶ್ರಿತ ಬಂದಾಗ 275 ಕಟ್ಟಬೇಕಾಗತ್ತೆ, ಸಜ್ಜೆ ನೀರಾವರಿಗೆ 308, ಸಜ್ಜೆ ಮಳೆ ಆಶ್ರಿತಕ್ಕೆ 235, ತೊಗರಿ ನಮಗೆ ಮುಖ್ಯವಾದ ಬೆಳೆ ತೊಗರಿ ಅಲ್ಲಿ ಮಳೆ ಆಶ್ರಿತಕ್ಕೆ 324 ಕಟ್ಟಬೇಕಾಗತ್ತೆ, ತೊಗರಿ ನೀರಾವರಿಗೆ 340 ಕಟ್ಟಬೇಕಾಗತ್ತೆ, ಮತ್ತೆ ಸೂರ್ಯಕಾಂತಿ ಮಳೆ ಆಶ್ರಿತಕ್ಕೆ 283, ಸೂರ್ಯಕಾಂತಿ ನೀರಾವರಿಗೆ 340, ಮತ್ತೆ ಶೇಂಗಾಕ್ಕೆ 461, ಹತ್ತಿ ಏನಲ್ಲ ನೀರಾವರಿ ನಾನು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿ ವಾಣಿಜ್ಯ ಬೆಳೆ ಅಂತ ಹೇಳಿ ಅದು 5% ಇರುತ್ತೆ, 1356 ಆಗತ್ತೆ. ಹತ್ತಿ ಮಳೆ ಆಶ್ರಿತ ಆದ್ರೆ 870 ಆಗುತ್ತೆ. ಈರುಳ್ಳಿ ಬೆಳೆ ನೀರಾವರಿಗೆ ಆದ್ರೆ 1518 ರೂಪಾಯಿ ಇದೆ. ಇದು ನಾವು ಹಸ್ತಪ್ರತಿ ಮಾಡಿಸಿದೀವಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಪಂಚಾಯತಿಗಳಲ್ಲಿ ಇದನ್ನ ನಾವು ನೋಟಿಸ್ ಬೋರ್ಡ್ಗೆ ಹಚ್ಚಿರ್ತೀವಿ. ಎಲ್ಲ ಪಾಂಪ್ಲೆಟ್ ಸಿಗ್ತವೆ. ಮತ್ತೆ ಸಾಮಾನ್ಯ ಸೇವಾ ಕೇಂದ್ರ ಅಲ್ಲಿ ಸಹಿತ ಇದು ಕಂಪ್ಯೂಟರ್ ಅಲ್ಲಿ ಬರುತ್ತೆ, ರೈತರು ನೋಂದಣಿ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ರೈತರು ನೋಂದಣಿಯನ್ನ ಮಾಡ್ಕೋಕೆ ಹೋಗ್ತಾರೆ, ಹೋದಾಗ ಏನೇನು ಒಂದು ಡಾಕ್ಯುಮೆಂಟ್ ಗಳನ್ನ ಕಾಗದ ಪತ್ರಗಳು ಬೇಕಾಗ್ತಾವ ಅಂತ. ರೈತರು ನೋಂದಣಿ ಮಾಡ್ಕೊಳ್ಳಕ್ಕೆ ಹೋಗುವಾಗ ಮೂರು ಒಂದು ದಾಖಲಾತಿಗಳನ್ನ ಅವರು ತಗೊಂಡು ಹೋಗ್ಬೇಕಾಗತ್ತೆ. ಮೊದಲನೇದಾಗಿ ಅವರು ಭೂಮಿ ಹೊಂದಿರೋದಕ್ಕೆ ಪಾಣಿ, ಮತ್ತೆ ಖಾತೆ ನಂಬರ್ ಅಂದ್ರೆ ಪಾಣಿ ನನ್ನ ಸರ್ವೆ ನಂಬರ್ ಎಲ್ಲ, ಮತ್ತೆ ಆಧಾರ್ ಸಂಖ್ಯೆ. ಆಧಾರ್ ಸಂಖ್ಯೆ ಅಂದ್ರೆ ಆಧಾರ್ ಕಾರ್ಡ್ ಒಯ್ಬಹುದು ಅಥವಾ ನಂಬರ್ ಇದ್ರೆ ನಂಬರ್ ಒಯ್ಬಹುದು. ಮತ್ತೆ ಬ್ಯಾಂಕ್ ಪಾಸ್ಬುಕ್, ಅವರೇನು ಎಲ್ಲ ಚಲಾವಣೆ ಇರತಕ್ಕಂತ ಆಧಾರ್ ಸೀಡಿಂಗ್ ಆಗಿರತಕ್ಕಂತ ಪಾಸ್ಬುಕ್ ಒಯ್ದ್ರೆ ಒಳ್ಳೇದು, ಮುಂದೆ ತೊಂದರೆ ಆಗಲ್ಲ. ಆ ಖಾತೆ ಪಾಸ್ಬುಕ್ ಜೆರಾಕ್ಸ್ ಆ ಸಹಾಯ ಕೇಂದ್ರಕ್ಕೆ ಮತ್ತೆ ಅಥವಾ ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಈಗ ರೈತ ಬೆಳೆ ವಿಮೆಯನ್ನ ಕಟ್ತಾನೆ, ಎಲ್ಲ ಮಾಡ್ಕೋತಾನೆ, ಆದ್ರೆ ಅಕಸ್ಮಾತ್ ಏನೋ ಒಮ್ಮೆ ಒಂದು ಭೂಮಿ ಏನಿದೆ ಹಳ್ಳದ ಮಗ್ಗಲಕಲ್ಲೇ ಇರುತ್ತೆ, ಹಳ್ಳದ ಪಕ್ಕದಲ್ಲಿ ಮಳೆ ಆದಾಗ ಒಂದು ದೊಡ್ಡ ಹಳ್ಳ ಬಂದು ಅವ್ನ ಒಂದೇ ಭೂಮಿ ಎಲ್ಲ ಬೆಳೆ ಕಿತ್ಕೊಂಡು ಹೋಗ್ಬಿಡುತ್ತೆ, ಬೆಳೆ ಬೇರೆದವ್ರಿಗೆ ಏನೂ ಆಗಿರಂಗಿಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಹೇಗೆ ರೈತ ಮುಂದುವರಿಬೇಕು? ನಾಲ್ಕು ಸಂದರ್ಭಗಳಲ್ಲಿ ಇದು ಸುರಕ್ಷತೆ ಒದಗಿಸುತ್ತೆ ಸರ್. ಅದು ಬೆಳೆ ವಿಮೆ ಅನ್ನೋದು ಒಂದೊಂದಾಗಿ ಹೇಳ್ತೀನಿ ತಮಗೆ. ಒಂದು, ಈ ಮುಂಗಾರಂಗಮ ಪ್ರಾರಂಭವಾದಾಗ ಮಳೆ ಬರಲಿಲ್ಲ ಅಂತಕೊಳ್ಳಿ, ಮಳೆ ಬರಲಿಲ್ಲ ಅಥವಾ ಕಾಲುವೆಗೆ ನೀರು ಬರಲಿಲ್ಲ, ಬೆಳೆ ರೈತರು ಬಿತ್ತದು ಆಗಲಿಲ್ಲ ಅಂತ ಸಂದರ್ಭಗಳಲ್ಲಿ ಕ್ಷೇತ್ರ ಇರುತ್ತಲ್ಲ ತಾಲೂಕಿಂದು, 75%ಕ್ಕಿಂತ ಮೋರ್ ದನ್ 75%ಕ್ಕಿಂತ ಬೆಳೆ ಬಿತ್ತನೆ ಆಗಿಲ್ಲ ಅಂದ್ರೆ ಅದಕ್ಕೆ ಬಿತ್ತಕ್ಕಾಗಲಿಲ್ಲ, ಅದಕ್ಕೆ ಇಂಗ್ಲಿಷ್ನಲ್ಲಿ ಪ್ರಿವೆಂಟೆಡ್ ಸೋಯಿಂಗ್ ಅಂತಾರೆ. ಅಂತ ಸಂದರ್ಭಗಳಲ್ಲಿ ಬೆಳೆ ಮಾಡಿಸಿ ವಿಮೆ ಮಾಡಿಸಿದಂತ ರೈತರಿಗೆ ಅದು 25% ಪರಿಹಾರನ ಅವಾಗೇ ಮಾಡುತ್ತೆ. ಹೆಂಗ್ ಮಾಡುತ್ತ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಯವರು, ಇಲ್ಲ ಈ ಒಂದು ಹಿಮಾ ಘಟಕದಲ್ಲಿ ಇಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಆಗಿಲ್ಲ. ಹಿಮಾ ಘಟಕ ಅಂದ್ರೆ ಎರಡ್ ತರ ಇದೆ, ಮುಖ್ಯವಾದ ಬೆಳೆ ಅಂದ್ರೆ ಪಂಚಾಯತ್ ಮಟ್ಟಕ್ಕೆ, ಇತರ ಬೆಳೆಗಳಂದ್ರೆ ಹೋಬಳಿ ಮಟ್ಟಕ್ಕೆ. ಆ ಮಟ್ಟದಲ್ಲಿ ಇದು ಇಷ್ಟು ಮಳೆ ಬಿತ್ತನೆ ಆಗಬೇಕಾಯ್ತು ಕ್ಷೇತ್ರದಲ್ಲಿ, ಇದು ಆಗಿಲ್ಲ, 75%ಕ್ಕಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂತ ಹೇಳಿ ಕಂದಾಯ ಮತ್ತೆ ಕೃಷಿ ಮತ್ತೆ ಇತರೆ ತೋಟಗಾರಿಕೆ ಬೆಳೆ ಅದನ್ನ ಮಾಡಿ ನಾವು ರಿಪೋರ್ಟ್ ಕೊಡಬೇಕು. ಅದು ಮಾನ್ಯ ಜಿಲ್ಲಾಧಿಕಾರಿ ಕೊಡ್ತೀವಿ ಆ ಜಂಟಿ ಕೃಷಿಗಳ ಮುಖಾಂತರ. ಆ ಜಿಲ್ಲಾಧಿಕಾರಿಂದ ಸಾಹೇಬರ ಕಡೆಯಿಂದ ಸರ್ಕಾರ ಮಟ್ಟಕ್ಕೆ ಹೋಗುತ್ತೆ, ಅವಾಗ ಪರಿಹಾರ ಕಂಪನಿಯವ್ರ ಕಡೆಯಿಂದ ಅದು ರೈತರಿಗೆ ಜಮಾ ಆಗುತ್ತೆ. ಇದು ಒಂದು ಸಂದರ್ಭ. ಇನ್ನೊಂದು ಅಂದ್ರೆ ಈಗ ಬೆಳೆ ಬೆಳೆದಿರ್ತಾನೆ, ಮಳೆ ಮಳೆಗಾಲದಲ್ಲಿ ಒಂದು ತಿಂಗಳಲ್ಲಿ ಒಂದು ಎರಡು ಮೂರು ದಿವಸಗಳಲ್ಲಿ ಮಳೆ ಹೆಚ್ಚಾಗಿ ಬಿಡುತ್ತೆ, ಮಾಲಿಕಲ್ಲಿ ಮಳೆ ಬರಬಹುದು, ಬಹಳ ಮಳೆ ಬಂದು ನಿರಂತರ ಮಳೆ ಬಂದು ಮುಳುಗಡೆ ಆಗ್ಬಹುದು. ಅಂತ ಸಂದರ್ಭಗಳಲ್ಲಿ ಕಂದಾಯ ಮತ್ತು ಕೃಷಿ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ಮಾಡುತ್ತೆ. ಅದರಲ್ಲಿ ಇಳುವರಿ 50%ಕ್ಕಿಂತ ಹೆಚ್ಚು ಇಳುವರಿ ನಷ್ಟ ಆಗಿದೆ ಅನ್ನೋದೇ ವರದಿ ಕೊಡ್ತೀವಿ ನಾವು ಜಂಟಿಯಾಗಿ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ವರದಿ ಕೊಡ್ತೀವಿ. ಅಂತ ಸಂದರ್ಭಗಳಲ್ಲಿ ಸಹಿತ ಆ ರೈತರು ವಿಮೆ ಮಾಡಿಸಿದ್ರೆ ಅದನ್ನು ಸಹಿತ 25% ಅದು ವಿಮೆ ಕೊಟ್ಟುಬಿಡ್ತಾರೆ, ಸೆಟ್ಲ್ ಮಾಡಿಬಿಡ್ತಾರೆ. ಇದು ಸೆಟ್ಲ್ ಮಾಡಿದಾಗ ನಾ ಸೆಟ್ಲ್ ಮಾಡ್ತಾರ ಅಂತ ಹೇಳಿದೆ, ಮುಂದೆ ಅಲ್ಲಿ ಬೆಳೆ ಕಟಾವು ಪ್ರಯೋಗಗಳ ಮುಖಾಂತರ ಆಗುತ್ತಲ್ಲ ಅಲ್ಲಿ ಇದು ಬರಲ್ಲ, ಈ ರೈತರು ಆ ಏರಿಯಾಕ್ ಇರಲ್ಲ. ಮತ್ತೆ ಇನ್ನೊಂದು ಸಂದರ್ಭ ಅಂದ್ರೆ ಈ ಬೆಳೆ ಬೆಳೆದಿರ್ತಾರೆ, ಬೆಳೆ ಕಟಾವ್ ಆಗಿರುತ್ತೆ, ಒಣಗಲಿಕ್ಕೆ ಅಂತ ಹೇಳಿ ಹಾಕಿರ್ತಾರೆ, ಮೆಣಸಿನ್ಕಾಯಿ ಇರ್ಬೋದು, ಭತ್ತ ಇರ್ಬೋದು, ಹತ್ತಿ ಬೆಳೆ ಒಣಗಲಿಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಅಕಾಲಿಕ ಮಳೆ ಬಂದ್ಬಿಡುತ್ತೆ, ಅಕಾಲಿಕ ಮಳೆ ಬಂದು ಬೆಳೆ ಉತ್ಪನ್ನ ತೊಯ್ದು ಬಿಡುತ್ತೆ ಹರ್ಕೊಂಡೋಗುತ್ತೆ, ಏನೇನೋ ಆಗಿರುತ್ತೆ. ಅಂತ ಸಂದರ್ಭಗಳಲ್ಲಿ ಸಹಿತ ಅವ್ರ 14 ದಿವಸಗಳಲ್ಲಿ ರೈತರು ವರದಿ ಕೊಡಬೇಕು. ಅದು ನಾವು ಸಮೀಕ್ಷೆ ಮಾಡಿ 14 ದಿನಗಳಲ್ಲಿ ಬೆಳೆ ಒಣಗಿಸಿದ್ದು ಒಣಗಬ ಸಂದರ್ಭ ಅದು ನಾವು ಜಂಟಿಯಾಗಿ ಕಂಪನಿಯವರು ಬರ್ತಾರೆ, ನಾವು ಓದ್ತೀವಿ, ಮತ್ತೆ ಕಂದಾಯ ಇಲಾಖೆಯವರು ಬರ್ತಾರೆ, ವರದಿ ಕೊಡ್ತೀವಿ, ಅದು ಪರಿಹಾರ ಕೊಡ್ತಾರೆ. ಇನ್ನೊಂದು ಸಂದರ್ಭ ತಾವು ಹೇಳಿದಂಗೆ ಮಳೆ ಹೆಚ್ಚಾಗಿ ಮಳೆ ಬಂತು, ಎಲ್ಲ ಬೆಳೆ ಇತ್ತು, ಹಳ್ಳದ ಮಗ್ಲಿ ಇತ್ತು, ಹಳ್ಳದ ಪಕ್ಕದಲ್ಲಿ ಇತ್ತು ಹರ್ಕೊಂಡೋಗ್ಬಿಡ್ತು ಅಂದಾಗ ಅಂತ ಸಂದರ್ಭ ಬರೋದು ವೈಯಕ್ತಿಕ ಅನಿಸುತ್ತೆ, ಅದು ಒಬ್ಬರದೇ ಹೋಗಿರುತ್ತೆ, ಎಲ್ಲದ ಹೋಗಿರಲ್ಲ. ಅಂತ ಸಂದರ್ಭಗಳಲ್ಲಿ ಈ ರೈತರು ಏನು ನಷ್ಟಕ್ಕೆ ಒಳಗಾಗ್ತಾರೆ, ಅವರು ನಷ್ಟಕ್ಕೆ ಒಳಗಾದ ಕೂಡಲೇ 48 ಗಂಟೆಗಳಲ್ಲಿ ಅಂದ್ರೆ 2 ದಿವಸಗಳಲ್ಲಿ ಆ ಕಂಪನಿಗೆ ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಐತಲ್ಲ, ಅದಕ್ಕೆ ಟೋಲ್ ಫ್ರೀ ನಂಬರ್ ಇರುತ್ತೆ ಸರ್. ಟೋಲ್ ಫ್ರೀ ನಂಬರ್ ಹೇಳ್ತಿರ್ತಾರೆ ರೈತರು, ಇಲ್ಲರಿ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ನಮಗೆ, ಸಿಗೋದೇ ಇಲ್ಲ ನಂಬರ್, ಯಾರನ್ನ ಸಂಪರ್ಕ ಮಾಡ್ಬೇಕು ನಾವು, ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದೊಂದು ಪ್ರಶ್ನೆಗಳು ಬಹಳಷ್ಟು ಕೇಳ್ತಿರ್ತಾರೆ. ಟೋಲ್ ಫ್ರೀ ನಂಬರ್ ನಾವು ಮಾಡಬೇಕು. ಸಮ ಅವರಿಗೆ ಸಿಗಲಿಲ್ಲ ಅಂದ್ರೆ ನಮ್ಮ ತಾಲೂಕು ಮಟ್ಟದಲ್ಲಿ ಕಂಪನಿ ಅಧಿಕಾರಿಗಳು ಇರ್ತಾರೆ, ಸಂಯೋಜಕ ತಾಲೂಕು ಸಂಯೋಜಕರು ಇರ್ತಾರೆ, ಅವರಿಗೆ ಇದ್ರ ಸಹಿತ ಭೇಟಿ ಮಾಡಿ ಅವ್ರಿಗೆ ನಮ್ಮ ಮಾಹಿತಿ ಕೊಡಬಹುದು. ಬರವಣಿಗೆಯಲ್ಲಿ ಕೊಟ್ಟಾಗ ಅವರು ಆ ಸಂಬಂಧಿತ ಸಂಸ್ಥೆಯವರು ಕಂಪನಿಯವರು ಮತ್ತೆ ನಮ್ಮನ್ನು ಕರೀತಾರೆ, ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಮೀಕ್ಷೆ ಮಾಡಿ ಪರಿಹಾರ ಮಾಡಲಿಕ್ಕೆ ಆ ಕಂಪನಿಯೊಂದಿಗೆ ಸರ್ಕಾರಕ್ಕೆ ಮುಟ್ಟಿಸ್ತೀವಿ. ಅವ್ರ ಪರಿಹಾರದ ಲೆಕ್ಕಾಚಾರ ಸರ್ಕಾರ ಮಟ್ಟದಲ್ಲಿ ಆಗುತ್ತೆ ಸರ್. ಈಗ ರೈತರು ಏನಾದ್ರು ಈ ತರ ಬೆಳೆಗಳು ಹಾನಿಯಾದಾಗ ಏನಾದರೂ ಫೋಟೋಗಳನ್ನು ತಕ್ಕೊಂಡು ಯಾವ ರೀತಿ ಹಾನಿಯಾದಂತಕ್ಕಂಥ ಏನಾದ್ರು ರೈತರು ಅದ್ರ ಬಗ್ಗೆ ವರದಿಯನ್ನು ಇಟ್ಕೋಬಹುದ? ಅದ್ರದ್ದು ಫೀಲ್ಡ್ ಅಲ್ಲಿ ಏನಾದ್ರು ಬೆಳೆ ಹಾನಿಯಾದದ್ದು ಎಲ್ಲ ಫೀಲ್ಡ್ ಅದು ಅಷ್ಟು ಸಮಂಜಸ ಅಲ್ಲ. ಅವರು ಮೊದಲು ಮಾಹಿತಿ ಕೊಡಬೇಕು, ಮಾಹಿತಿ ಕೊಡಬೇಕು ಕಂಪನಿ ಕೊಡಬೇಕು ಮತ್ತೆ ಅಧಿಕಾರಿಗಳಿಗೆ ಹೇಳಬೇಕು, ಅಧಿಕಾರಿಗಳು ಬಂದು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಜಂಟಿಯಾಗಿ ಸರ್ಕಾರಕ್ಕೆ ಹೋದಾಗ ಮಾತ್ರ ಅವರಿಗೆ ಪರಿಗಣನೆಗೆ ತಗೊಳಕ ಆಗುತ್ತೆ ಸರ್. ಈ ಮುಖ್ಯವಾಗಿ ನಿಮ್ಮ ಮಾನವಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಥವಾ ಸಂಯೋಜಕರು ಅಂತ ಹೇಳಿರ್ತಾವೆ, ಒಮ್ಮೆ ಹೇಳ್ಬಿಡಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಸಂಯೋಜಕರು ಯಾರ್ಯಾರಿದ್ದಾರೆ ಮತ್ತು ಯಾರ್ಯಾರನ್ನ ಸಂಪರ್ಕ ಮಾಡಬೇಕಂತಕ್ಕಂಥ ವಿಚಾರವಾಗಿ ಸರ್. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇರೋದು ಸಂಸ್ಥೆ ಅಂದ್ರೆ ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಸಂಸ್ಥೆ ರಾಯಚೂರು. ಇದರಲ್ಲಿ ಅನಿಲ್ ಜಾಧವ್ ಅಂತೇಳಿ ಅವರು ಕ್ಲಸ್ಟರ್ ಮ್ಯಾನೇಜರ್ ಇದ್ದಾರೆ. ಅವರದು ನಂಬರು 9892402715. ಅನಿಲ್ ಜಾಧವ್ ಅವರು ಕ್ಲಸ್ಟರ್ ಮ್ಯಾನೇಜರು ರಾಯಚೂರು ಜಿಲ್ಲೆ ಸಂಬಂಧಪಟ್ಟಂಗೆ ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯವರು. ಇವರು ಇವರ ಫೋನ್ ಸಂಖ್ಯೆ ನೀವು ಹೇಳಿದಂಗೆ 9892402715 ಇವ್ರನ್ನ ಸಂಪರ್ಕ ಮಾಡಬಹುದು ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಹಂಗೆ ತಾಲೂಕಿಗೆ ಒಬ್ಬ 2175 ಇವ್ರನ್ನ ಸಂಪರ್ಕ ಮಾಡಬಹುದು ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಹಂಗೆ ತಾಲೂಕಿಗೆ ಒಬ್ಬ ರೈತರಲ್ಲಿ ಮನವಿ ಮಾಡಿಕೊಳ್ಳೋದೇನಂದ್ರೆ 2021-22 ಸಾಲಿನಲ್ಲಿ ನಮಗೆ ಮಾನವಿ ತಾಲೂಕಿಗೆ ಸಂಬಂಧಪಟ್ಟಂತೆ 12,000 ಜನ ಮಾತ್ರ ನೋಂದಣಿ ಮಾಡಿಕೊಂಡಿದ್ರು. 21-22 ಸಾಲಿನಲ್ಲಿ ಶಿರವಾರ ಮತ್ತು ಮಾನವಿ ಉಭಯ ತಾಲೂಕುಗಳಿಗೆ ಈಗಾಗಲೇ 12 ಕೋಟಿ ಪರಿಹಾರ ಮೊತ್ತ ರೈತರಿಗೆ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ವರ್ಷ ಸಹಿತ 22-23 ಸಾಲಿನ ಮುಂಗಾರು ಹಂಗಾಮಿಗೆ ರೈತರು ನಮ್ಮ ಯಾವತ್ತೂ ರೈತ ಬಂಧುಗಳು ತಮ್ಮ ತಾವು ಬೆಳೆತಕ್ಕಂಥ ಬೆಳೆಗಳಿಗೆ ಸುರಕ್ಷತೆ ಅಥವಾ ಭದ್ರತೆ ಒದಗಿಸಲಿಕ್ಕಾಗಿ ಒಂದು ಅವಘಡಗಳು ಸಂಭವಿಸಿದಾಗ ಅವರಿಗೆ ಪರಿಹಾರವನ್ನು ಪಡೆಯಲಿಕ್ಕಾಗಿ ಈ ಬೆಳೆ ವಿಮೆಗೆ ತಮ್ಮ ಬೆಳೆಗಳನ್ನು ಒಳಪಡಿಸಬೇಕು. ಆ ಬೆಳೆ ವಿಮೆಗೆ ಒಳಪಡಿಸಲಿಕ್ಕೆ ತಮಗೆ ಸಹಾಯ ಬೇಕಾದರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಇದಾವೆ, ಸಹಾಯ ಕೇಂದ್ರಗಳಿದ್ದಾವೆ ಮತ್ತು ಬ್ಯಾಂಕ್ಗಳಿದ್ದಾವೆ. ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಬೆಳೆಯನ್ನು ಬೆಳೆ ವಿಮೆಗೆ ಒದಗಿಸಿದಾಗ ತಮಗೆ ಸುರಕ್ಷತೆ ಖಂಡಿತವಾಗಿ ಸಿಗುತ್ತೆ ಅನ್ನೋದು ನನ್ನ ಮನವಿ. ಒಳ್ಳೇದು ಹುಸೇನ್ ಸಾಹೇಬರು, ನೀವು ಹೇಳಿದಂಗೆ ಕೊನೆ ದಿನಾಂಕ ಒಮ್ಮೆ ಹೇಳ್ಬಿಡ್ತೀನಿ ನಮ್ಮ ರೈತರಿಗೆ. ಈ ಒಂದು ಮುಂಗಾರು ಹಂಗಾಮಿಗಾಗಿ ರೈತ ಬಾಂಧವರು ಮುಖ್ಯ ಬೆಳೆ ಭತ್ತ, ಈರುಳ್ಳಿ ಮತ್ತು ಮೆಕ್ಕೆಜೋಳ ಈ ಒಂದು ಬೆಳೆಗಳನ್ನು ಬೆಳೆಯುವಂಥವ್ರು 16/8/2022 ಒಳಗಾಗಿ ಕೊನೆ ದಿನಾಂಕ ಇದೆ, ಅಷ್ಟರೊಳಗಾಗಿ ಅರ್ಜಿಯನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಿ. ಇನ್ನು ಇತರ ಬೆಳೆಗಳನ್ನು ಬೆಳೆಯುವಂಥ ರೈತರಿಗೆ 31/7/2022 ಕೊನೆ ದಿನಾಂಕ ಇದೆ, ಅಷ್ಟ ಒಂದು ದಿನಾಂಕದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಜಿಲ್ಲೆಯ ಎಲ್ಲ ರೈತರು ಈ ಸಲ ವಿಶೇಷವಾಗಿ 22-23 ಸಾಲಿಗೆ ಮಳೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಏನೇನಾಗುತ್ತೋ ಗೊತ್ತಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ರೈತರು ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ ಅಂತ ಹೇಳೋಣ. ಇದುವರೆಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ 2022-23 ಸಾಲಿನ ಮುಂಗಾರು ಹಂಗಾಮಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾನ್ವಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಬಿ ಹುಸೇನ್ ಸಾಬ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು ಮಾನ್ವಿ ಲಿಂಗಸ್ಗುರು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಹುರುಕಳಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 3,696 ರೂಪಾಯಿಯಿಂದ 4,365 ರೂಪಾಯಿ. ಹತ್ತಿ ಹೈಬ್ರಿಡ್ 44, 10,500 ರೂಪಾಯಿಯಿಂದ 12,500 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 4,396 ರೂಪಾಯಿಯಿಂದ 6,259 ರೂಪಾಯಿ. ಭತ್ತ ರಾಜಹಂಸ 1,115 ರೂಪಾಯಿಯಿಂದ 1,115 ರೂಪಾಯಿ. ಭತ್ತ ಸೋನಾ ಮಸೂರಿ 1,222 ರೂಪಾಯಿಯಿಂದ 2,011 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5,700 ರೂಪಾಯಿಯಿಂದ 5,700 ರೂಪಾಯಿ, ತೊಗರಿ ಕೆಂಪು 4,718 ರೂಪಾಯಿಯಿಂದ 6,129 ರೂಪಾಯಿ, ತೊಗರಿ ಬಿಳಿ 4,469 ರೂಪಾಯಿಯಿಂದ 4,469 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಹೊಸ ಸೋನಾ ಮಸೂರಿ 1,500 ರೂಪಾಯಿಯಿಂದ 1,890 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 1,900 ರೂಪಾಯಿಯಿಂದ 1,900 ರೂಪಾಯಿ. ಗೋಧಿ ಇತರೆ 1,950 ರೂಪಾಯಿಯಿಂದ 1,950 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,300 ರೂಪಾಯಿಯಿಂದ 2,300 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಕಾವೇರಿ ಸೋನ 1,780 ರೂಪಾಯಿಯಿಂದ 1,848 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 1,850 ರೂಪಾಯಿಯಿಂದ 1,997 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 2,220 ರೂಪಾಯಿಯಿಂದ 2,316 ರೂಪಾಯಿ. ಅಕ್ಕಿ ನುಚ್ಚಕ್ಕಿ 2,050 ರೂಪಾಯಿಯಿಂದ 2,050 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಲಿಂಗಸ್ಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब भोले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ರೈತ ಬಾಂಧವರೇ ಈಗ ಕೇಳಿ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಳೆಯ ನೀರನ್ನು ಸಂರಕ್ಷಿಸಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಂಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ರೈತ ಬಾಂಧವರು ಆದಷ್ಟು ಬೇಗನೆ ಮುಗಿಸಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಬೇಕು. ಹೆಸರನ್ನು ಬಿತ್ತನೆ ಮಾಡುವಂತಹ ಸುಸಮಯ ಇದಾಗಿದ್ದು, ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಬಿತ್ತಬಹುದು. ಇನ್ನು ಹೆಸರನ್ನು ಬಿತ್ತುವಂತಹ ರೈತ ಬಾಂಧವರು BGS 9 ಈ ತಳಿ ಸೂಕ್ತವಾಗಿದ್ದು, ರೈತ ಬಾಂಧವರು ಬಿತ್ತನೆಯನ್ನು ಮಾಡಬಹುದು. BGS 9 ಈ ತಳಿಯನ್ನು ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕಾಗ್ತದೆ. 200 ಗ್ರಾಂ ರೈಸೋಬಿಯಂ ಮತ್ತು 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಹೆಸರಿನಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡಬೇಕಪ್ಪ ಅಂತಂದರೆ, ಹೆಸರು ಬಿತ್ತನೆ ಪೂರ್ವ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹವಾಮಾನ ಅನುಗುಣವಾಗಿ ರೈತ ಬಾಂಧವರು ಆದಷ್ಟು ಬೇಗನೆ ಮಾವು ಕಟಾವನ್ನು ಮಾಡಬೇಕು. ಇಲ್ಲವಾದಲ್ಲಿ ಮಾವಿನ ಗುಣಮಟ್ಟ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಹೆಚ್ಚು ಗಾಳಿ ಮತ್ತು ಮಳೆಯ ಮುನ್ಸೂಚನೆ ಇರುವುದರಿಂದ ಮಾವಿನಲ್ಲಿ ಹಣ್ಣುಗಳು ಉದುರದಂತೆ ಮುಂಜಾಗ್ರತಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಿ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯುನ್ ಬೆಂಜೋಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿಸಬೇಕು. ಈ ಸಂಬಂಧ ತಕ್ಷಣ ತಮ್ಮ ಪಶುವೈದ್ಯರನ್ನ ಕಾಣಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕ ಔಷಧಿಗಳನ್ನು ಕೂಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಜಾನುವಾರುಗಳಲ್ಲಿ ಶಾಖದ ಪರಿಣಾಮವನ್ನು ಕಡಿಮೆ ಮಾಡಲು ದಿನಾಲು 3-4 ಬಾರಿ ದೇಹದ ಮೇಲೆ ನೀರನ್ನ ಸಿಂಪಡಿಸಬೇಕು. ಪ್ರತಿ ವರ್ಷವೂ ಗಂಟಲು ಬೇನೆ ರೋಗವು ಮುಂಗಾರು ಮಳೆ ಆರಂಭದಲ್ಲಿ ಬರುವುದರಿಂದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದರ ಬಾಧೆ ಉಲ್ಬಣಗೊಳ್ಳುತ್ತದೆ. ಆದಷ್ಟು ಬೇಗನೆ ರೈತ ಬಾಂಧವರು ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿ ಮುಗಿಸಬೇಕು. ಇನ್ನು ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಕೊಡಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣಗಳನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಮೊದಲಿಗೆ ಕೆಲವು ಜಾಹೀರಾತುಗಳು. ಬೀಜ ಬಿತ್ತೋಣ, ಅರಣ್ಯ ಬೆಳೆಸೋಣ. June 5-12 ಎಲ್ಲಾ ವಲಯ ಅರಣ್ಯ ಕಚೇರಿಗಳಲ್ಲಿ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆಯು ಹಮ್ಮಿಕೊಂಡಿದೆ. ಬನ್ನಿ, ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಮತ್ತು ಭಾಗವಹಿಸಿ. ಕರ್ನಾಟಕದ ಹಸಿರನ್ನು ಹೆಚ್ಚಿಸೋಣ. ಸೋ ಸೀಡ್ಸ್ ಫಾರ್ ಫ್ಯೂಚರ್. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಒಡವಟ್ಟಿ ಗ್ರಾಮದ ಬೆಣಕಮ್ಮ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳನ್ನು. ಮಾರಿಯನೇ ದಿಯಯ್ಯಾ